ಕಡಯಕೆ ತುಪ್ಪದ ಕಡಯಕೆ ನೆರ ನೆರದದೆ ತಮ್ಮನ ಮಡದಡದಳೆ ಬಂಡು ಕಾಮ ಸೂಯೆ ಮಿತ್ರರ ಕೇರೆಯಲ್ಲಿ ದೊಳೆ ಕೇದದಲೆಕೆ ಎಣ್ಣೆ ಕಡೆಯ ಕೇರ ನೆರದದೆ ತಮ್ಮನ ಮೊಡದಡದೊಳೆ ಬಂಡು ಕಾಮ ಸೂಯೆ ಹತ್ತರ ಮುಂಚದ್ದೆ ಕಾಲು ಮರೆನ ತೊಳೆದೆ ನಾರ್ಯರ ಕೇರಿಗೆ ನಡ ನೆ ತಮ್ಮಯ್ಯ ನಾರ್ಯರ ಗುಣ ಕರೆಯ ಮುರೇಸನೆ ಸೂವೆ ನಾರ್ಯರ ಗುಣ ಕರೆಯ ನಂದಿ ಮುಗಿಸನೆ ಮಜ್ಜನ ನಮ್ಮನ ಗೈ ಬೋರೋ ನಮ್ಮನಗೆ ಬರಬೇಕು ನಮ್ಮನೆಯ ಕಮರಗ ನ್ಯಾವಳವ ಇಡೋಕೆ ಸೂಯೆ ಹತ್ತಿರ ಮುಂಚದ್ದೆ ಕಾಲು ಮರೆನ ತೊಳೆದ ನಿತ್ರರ ಕೇರಿಗೆ ನಡೆದನೆ ನೆ ತಮ್ಮಯ್ಯ ನಿತ್ರರ ಒಂದ ಕರೆಯ ಮುಗೇ ಸೂಯೆ ನಿತ್ರರ ಒಂದ ಕರೆಯ ನಂದಿ ಮುಗಿಸನೆ ಸಂಜೆ ನಮ್ಮನಗೆ ಬರೋಕೆ ಬರಬೇಕು ನಮ್ಮನೆಯ ಕಮರಗ ನ್ಯಾವಳವ ಇಡೋಕೆ ಸೂಯೆ ಹಡಗು ಆಯನತ್ತೆ ನಡ ಸೌಂದರ ಕೋಗನಿ ತಡದಿ ಕೇಳನೆ ಹೊಸ ಮಗಳಿಗೆ ಅಣನೆ ತೊಡದಳೆ ಗಂಡು ಕಾಮೆ ಸೂಯೆ ಬೆಳಗಂಜಿ ಕರವಾಯದೆ ಕಟ್ಟು ರೊಟಗ ತಿರುಗಿ ನೋಡದೆ ಪುರಿ ಪುರುಷನ ತಡಿಮೇನೆ ಮುರುಗಿ ನವಳದ ಕಮರನೆ ಸೂಯೆ ಮುರುಗಿ ನವಳದ ಕಮರನ ಚೆಚ್ಚಿ ಗಂಡೆ ಬರವ ನೋಡದಿಯೇ ಬಾಳ ತೊಟ್ಟಲ ಕಟ್ಟೆ ಓಡಾಡಿ ಮೊಸರ ಕಾಡವಂಗೆ ಸೂಯೆ ಓಡಾಡಿ ಮೊಸರ ಕಡವಂಗೆ ತಂಗಿಯ ಕಾಲುಂಗಲ ದನಿಗೆ ಮಗ ಎದ್ದೆ ದನಿಗೆ ಮಗನೆದ್ದಳು ಬಂಗೆ ತೆರಳೆ ನಿನ ಮನೆಯ ಕೆಲ ಸಮೂರ ಸಂಪೂಗ ಕುಶಲ ದಿಂಡೋಂಗ ಅಲ ಕುಶಲ ದಿಂಟೋಂಗ ಅಲದ ದೇ ತಂಗ ನ ಶಿಶವೇದಿ ಜಪಕ ಕುಳೋತನೆ ಶಮೂರ ಸಂಪೂಗ ಕುಶಲ ದಂಟೋ ಕುಶಲ ದಂಟೋ ಅಲದ ದೇ ತಮ್ಮ ಶಿಶವೇದ ಜಪಕ ಕುಳೋನೆ ಕಂದ ನಿಂಬಿ ಅಣ್ಣನ ವರಣ ಅಲವ ಕೊಳವೇ ಕಿರೋ ಜಡೆ ಸುವೆ ಅಲವ ಕೊಳಗೆ ಕೆರೆ ಜಡೆ ಬೊಗಸ ಗಂಡ ಒಲಿಯತ ಭೂಮಿಗೆ ಜನೋ ಸನೆ ಕಣ್ಣ ಕಂಚಿ ಹಣ್ಣಿನ ವರಣ ಅಲವ ಕಳವೇ ಕಿರೋ ಜಡೆ ಸುವೆ ಅಲವ ಕೊಳಗೆ ಕೆರೆ ಜಡೆ ಬೊಗಸ ಗಂಡ ಒಲಿಯತ ಭೂಮಿಗೆ ಜೇನೋ ಈಗ ಒಂದು ದೇವರ ಸ್ತುತಿ. ಸತ್ತೋಗೆ ಚಿನ್ನದ ದೊಂಡೋಗೆ ಭೂಮಾಲದ ಗೊಂಡೆ ಜಲ ಸರ ಸುವೆದ ಗೊಂಡೆ ಜಲಸರ ಪಲಕಿ ಮೇನೆ ಸಣ್ಣ ಮರತ ಬೇರೆ ಕುಳೋತದೆ ಸುವೆ ಮರತು ಕೊಳ್ತದಂಬುದ ನೋಡೆ ಜನರೆದ್ದೆ ಕೊಯ್ಯ ಮುಗೋದರೆ ಸುವೆ ಕೈಗೆ ಮುದ್ರ ದುಂಗಿಲ ಕೊಟ್ಟೆ ಬಲಗೈ ನಂಬಗಿಯ ಕೊಡೋಳೆ ಂದೇ ಕೊಡುವಳು ಎದುರ ಬೆಳಿತಾನ ದಯ ಸುವೆ ಸತ್ತು ಬೆಳಿಯ ದಂಡುಗೆ ಭೂಮಾಲದ ಗೊಂಡೆ ಜಲ ಸರ ಸುವೆ ಜಲ ಸರಪಾಲಕಿ ಮೇನೆ ದಡ ಮರತ ಬೇರೆ ಕುಳೋತದೆ ಸುವೆ ಮರದರಿ ಕುಳತದಂಬುದ ನೋಡೆ ನಾಡಿದ್ದೆ ಕೊಯ್ಯ ಮುಗೋದರೆ ಸುವೆ ಮುದ್ರ ದೊಂಗಿಲ ಕೊಟ್ಟೆ ಬಲಗೈ ನಂಬಗಿಯ ಕೊಡೋಳೆ ಸುವೆ ತುಕೆದೋಗೆ ಮನಿಸುತ್ತೆ ಮಲ್ಲೋಗೆ ಅರ ಮನಿಸುತ್ತೆ ಅರ ಸುವೆ ಗಣೇ ಸುತ್ತರಗೇಳಮ್ಮನೋರ ವಾಲಗದ ಸುತ್ತೇ ಪೊರೇ ಮಳ ಸುವೇ ಕೇಳುಗೆ ಮನೆ ಸುತ್ತೆ ಮಲ್ಲೋಗೆ ಅರ ಮನಿ ಸುತ್ತೆ ಅರ ಗಿಳೆ ಸಣ್ಣಮ್ಮನ ಗದ್ದಗದ ಸುತ್ತೆ ಪೊರೆ ಮಳ ಸುವೇ ನೋಡಮ್ಮನ ಕೆನಿ ಮೇನಿ ನೋಗು ಹೊನ್ನು ಮಾಣಿಕವೇ ಒಳದೆ ಸಣ್ಣಮ್ಮನ ಕೆನ್ನಿಯ ಉಂಗೆ ಅಲದೆ ಸುವೇ ನೋಡಮ್ಮನ ನೆತ್ತಿ ಮೇನಿ ನೋಗು ಮುತ್ತು ಮಾಣಿಕವೇ ಒಳದೆ ಸಣ್ಣಮ್ಮನ ಕೆನಿಯ ಉಂಗೆ ಅಲದೆ ಸುವೇ ಕೈನ ತಬಗೆದ ನಮವನಿಟ್ಟೆ ಪಾಳ್ಯದ ಮುಂದೆ ಸುಳೋದಡೆ ಸುವೇ ಸುಳದೊಡೆ ಸಣ್ಣಮ್ಮ ಪರ ಮಾಡದೆ ಜನರಿಗೆ ಸುವೇ ಕೈತ ಉಂಡು ನಮವನಿಟ್ಟೆ ದೊಂಡಿನ ಮುಂದೆ ಸುಳೋದಡೆ ಸುವೇ ಸುಳದೊಡೆ ಸಣ್ಣಮ್ಮ ದಂಡ ಮಾಡದೆ ಜನರಿಗೆ ಸುವೇ ಇದೀಗ ಮದುವೆ ಸಂದರ್ಭದಲ್ಲಿ ಹಾಡುವ ಹಾಡು ಕೆಂದ ಚೇನ ಗೊಟ್ಟ ಮಲ್ಲಗಿಯ ತಿಗೋರಲೆ ಸುವೇ ಮಲ್ಲಗಿಯ ಚಿಗರಲೆ ಕೊಯ್ ತಂದೆ ಮೊತ್ತನ ಗೊಂಡೆಟ್ಟೆ ಮನ ಮುತ್ನಂತ ಮೇಲೆ ಚಿಗೋರಣೆ ಸುವೇ ಬಟಕಳ ಮಲ್ಲೋಗೆ ಚೊಟ್ಟಲ್ಲ ಪರಿಮಳ ಕೊಡ ಬಳಿಯ ಕೊಯ್ ತಂದೆ ಕೊಯ್ ತಂದ ಕದೇರೋ ಮುತ್ತನ ಉಂಡೆಟ್ಟೆ ಅರದರೆ ಸುವೇ ನಗೊಂಡೆ ಅರದರೆ ತಮ್ಮನ ಮುತ್ತನಂತ ಮೇಗೆ ಕಳಗರ ಮಂಡಿಯ ಕೊಟ್ಟೆ ಮಡೆ ಉಡೆ ಸುವೇ ಮಂಡಿಯ ಕೊಟ್ಟೆ ಮಡಿಯುಡೆ ಸುಗು ಸಿಕದ ದಂಡಿಯ ಮುಡಿಯೇ ಕರವೇಗೆ ಬೆಟ್ಟರು ಒಳ್ಳೆ ಮುಹೂರ್ತವ ಕೊಡು ಮೇನಿಳಲಿಟ್ಟೆ ಕೊಟ್ಟೇನು ತಗಿಯ ದೇವ ದೊರೆ ಕೊಟ್ಟೇನು ತಗಿಯ ತೆಗದೋದೆ ಭಟ್ಟರು ಒಳ್ಳೆ ಮುರುತವ ಕೊಡು ಮೇನೆ ಜನ್ನರ ಇಟ್ಟೆ ಜಪ ಜನ್ನರ ನಿಟ್ಟೆ ಜಪನೇಳಿ ಭಟ್ಟರು ಒಳ್ಳೆ ಮುರುತವ ಕೊಳು ಮತ್ತಲ್ಲೇ ಮಡಗುವ ಸಗರ ಬರವ ಸಗರ ಬರವ ಹಸಿಯಲ್ಲೇ ತಮ್ಮನ ಒಳ್ಳೆ ಮುರುತವ ಕೊಡು ಮತ್ತೆಲ್ಲೆ ಮಡಗುವ ಸಗರ ಬರವ ಸಗರ ಬರವ ಸಲ್ಲೆ ತಮ್ಮನ ಯಾಳಿಯ ಮುರುತವ ಮೂಡು ಬಂದದೆ ಮೂರು ಲೋಕದ ಗೊಂಡೆ ತಾಯಿ ತಂದೊಳ್ಳ ಪಮಾರಗೆ ಸುವೆ ತಾಯಿ ತಂದೊಳ್ಳ ಕಮರ ತಮ್ಮಯ್ಯಗೆ ಯಾಳ್ಯ ಮೂರುತವೆ ಒದಗೆ ಬಂದೆ ಮುತ್ತಿನ ಸಗರದಲ್ಲಿ ಹೊಸರು ನೀಲಿದ ಮಣೆ ಹೊಸರು ನೀಲಿದ ಮಣಿಟ್ಟೆ ತಾಯವೇ ಮಗನೇ ಬಾರಂದೆ ಕರ ಕರದಿ ಕೂರಿಸ ಗಂಡೆ ಬಾಲ ಬಾಮೆಯ ಸಿಗೋರಣೆ ಸುವೆ ಕಾಳುಗೆಯೊಳಗೆ ಮುತ್ತಿನ ಸುಗರದಲ್ಲೇ ಹಸರು ನೀಲಿದ ಮಣೆ ಮಣಿಟ್ಟೆ ತಾಯವೇ ಬಾರ ಮಗನಂದೇ ಕರ ದೊಳೆ ಸುವೆ ಬಾರೇ ಮಗನಂದೇ ಕರದೆ ಕೋರಿಸ ಗಂಡೆ ಬಾಲ ಬಾಮೆಯ ಜಿಗೋರಣೆ ಸಣ್ಣವ ತಮ್ಮಯ್ಯ ಅಣ್ಣದಿರ ಕೂಡ ಪಗಡಿಯೇ ಅಣ್ಣದಿರ ಕೂಡ ಪಗಡಿಯಾಡೋವಂತಮ ಸಣ್ಣವ ನೀ ಬಾರೋ ಜಿಗೋರಣ್ಯೇ ಸಿಕ್ಕವ ತಮ್ಮಯ್ಯ ಅಕ್ಕದಿರ ಕೂಡೆ ಪಗಡಿಯೇ ಸೂವೆ ಅಕ್ಕದಿರ ಕೂಡೆ ಪಗಡೆಯಾಡೋವಂತ ಚಿಕ್ಕವನಿ ಬಾರೋ ಜಿಗೋರಣೆ ಗರೆತೆ ಬೆಗರೆತೆ ಎಳನಗರಡಿಯೇ ಇಳೋದಿತೆ ಸೂವೆ ಎಳನಗರಡಿಯೇ ಗಿಳದೇತೆ ತಮ್ಮ ಅಗೆ ಚಿಗರು ನೂರರ ಸೋತಿರೋ ಬೆಗರೆತೆ ಎಳನಗರಡಿಯೇ ಇಳೋದಿತೆ ಸೂವೆ ಎಳನಗರಡಿಯೇ ಗಿಳದೇತೆ ತಮ್ಮ ಗೆ ಚಿಗರು ನೂರು ಸೋತಿರೋ ಸೂವೆ ಮಲಕಿನ ಕೊರಳೋರೆ ಸಲಿಯಲ್ಲೋ ಜಾಗೆ ನೀರೇ ಸೂವೆ ಸಲಿಯಲ್ಲೋ ಜಾಗೆ ನೀರಿಯೋರೆ ಕಾಜಿನ ಬಳಿಯೋರೆ ತುಂಬೆ ಚೋವೇ ಕೊರಳೋರೆ ಚಲಿಯಲ್ಲೋ ಸಾಗೇ ರೇ ಸೂವೆ ಚಲಿಯಲ್ಲೋ ಸಾಗೇ ನೆರಿಯೋರೆ ಕಾಜಿನ ಬಳಿಯೋರೆ ತುಂಬೆ ತೆಂಗನ ಮರ ಪರವಂತ ಮಂಗಳರ ಬಾಳಿಗೆ ಕೊನೆ ಬಂತ ಸೂವೆ ಮಂಗಳರ ಬಾಳಿಗೆ ಕೊನೆ ಬಂತ ತಮ್ಮಗೆ ಸಣ್ಣಿ ತನ ಬಂತ ಮೋದೇ ಅಂದರೆ ಕುಶಲತಾ ಬರದರೆ ದೇಶಕ್ಕೆ ಸೂಲ್ಯ ಮನ ಪೋಳೆ ಸೂವೆ ದೇಶಕ್ಕೆ ಸೂಲ್ಯ ಮನ ಪೋಳಿಲ ನಿಂದೆ ಕಂಡೆ ಕುಶಲ ದಸಗರ ಬರ ಕುಶಲತ ಬರದೊರೆ ದೇಶಕ್ಕೆ ಸೂಲೆ ಮನ ಪೋಳೆ ಸೂವೆ ದೇಶಕ್ಕೆ ಸೂಲೆ ಮನ ಪೋಳಿಲ ನಿಂದೆ ಕಂಡ ಕುಶಲ ದಸಗರವ ಬರ ಕೇಳುಗರೆ, ಇದುವರೆಗೂ ಹೊನ್ನಾವರ ತಾಲೂಕು ಆಡುಕುಳ ದಬ್ಬುವಾಡ ಗ್ರಾಮದ ಗಣಪಿ ಗೋವಿಂದ್ ಗೌಡ ಮತ್ತು ಸಂಗಡಿಗರಿಂದ